ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದ ತಳಿಗಳೆಂದರೆ ಮಾಸ್ 9461. ಈ ತಳಿ 100 to 120 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಅದೇ ರೀತಿ ರಾಶಿ ಎಂಬ ತಳಿ ಇದೆ, ಈ ತಳಿಯು ಸಹ 120 to 125 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಅದೇ ರೀತಿ KRH2 ಎಂಬ ಹೈಬ್ರಿಡ್ ತಳಿ ಸಹ ಇದೆ, ಈ ತಳಿ 125 to 130 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಇವು ಮುಖ್ಯವಾದಂಥ ತಳಿಗಳು. ಇವುಗಳನ್ನು ನಾವು ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯಕ್ಕೂ ಕೂಡ ಬಳಸ್ಕೋಬೋದು. ಇನ್ನು ಈ ಒಂದು ಬಿತ್ತನೆಯ ಒಂದು ವಿವಿಧ ಪರಿಕರಗಳಿಗೆ ಬಂದರೆ ಬಿತ್ತನೆ ಬೀಜ, ರಸಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರ? ಓಕೆ, ಬೇರೆ ಪದ್ಧತಿನಲ್ಲಿ ಹೋಲಿಸಿದಾಗ ನಾವು ನಾಟಿ ಪದ್ಧತಿಗೆ ಹೋಲಿಸಿದ್ರೆ ಎಕರೆಗೆ 25 kg ಭತ್ತ ಬೇಕಾಗುತ್ತದೆ, ಭತ್ತದ ಬೀಜ ಬೇಕಾಗುತ್ತದೆ ಅದರಲ್ಲಿ ನಾಟಿ ಪದ್ಧತಿ ಆದರೆ ಈ ನೇರ ಬಿತ್ತನೆ ಬೀಜದಲ್ಲಿ ನಮಗೆ 2 to 2.5 kg ಬಿತ್ತನೆ ಸಾಕಾಗುತ್ತದೆ. ಅದೇ ರೀತಿ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಬಂದಾಗ 4 ton ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರನ ಶಿಫಾರಸು ಮಾಡ್ತೀವಿ. ಎಕರೆಗೆ 4 ton ಅಷ್ಟು ಕೊಟ್ಟಿಗೆ ಗೊಬ್ಬರ ಶಿಫಾರಸು ಮಾಡ್ತೀವಿ. ಈಗ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಬಂದಾಗ ನಾವು 40 kg ಅಷ್ಟು ಸಾರಜನಕ, 20 kg ಎಷ್ಟು ರಂಜಕ ಮತ್ತು 20 kg ಎಷ್ಟು ಪೊಟಾಷ್ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡುತ್ತೇವೆ. ಅದೇ ರೀತಿ ಅವಶ್ಯಕತೆಗೆ ಮೇರೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಕೊಡಬೇಕಾಗುತ್ತದೆ. ಈ ಸತುವಿನ ಸಲ್ಫೇಟು, ಬೋರಾನ್ ಕೊಡಬೇಕಾಗುತ್ತೆ. ಇನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ನಾವು ಬೇರೆ ಬೆಳೆಗಳಿಗೆ ಭೂಮಿ ಸಿದ್ಧತೆ ಮಾಡಿಕೊಂಡ ಥರನೇ ಈ ಪದ್ಧತಿಗೂ ಭೂಮಿ ಸಿದ್ಧತೆ ಮಾಡಬೇಕು. ಹೇಗೆಂದರೆ 2 to 3 ಬಾರಿ ಉಳುಮೆ ಮಾಡಬೇಕಾಗುತ್ತದೆ. ಆ ಭೂಮಿ ಉಳುಮೆ ಆದ ನಂತರ ಎಗ್ಗುಂಟೆ ಅಥವಾ ಅಲುಬೇವು ಉಪಯೋಗಿಸಿ ಸಮತಟ್ಟ ಮಾಡಿಕೊಂಡು ಭೂಮಿಯನ್ನು ಸಿದ್ಧಪಡಿಸ್ಕೋಬೇಕಾಗುತ್ತದೆ. ಅಂದರೆ ಭೂಮಿ ಸಮತಟ್ಟಾಗಿರೋದು ಬಹಳ ಮುಖ್ಯವಾದ ಅವಶ್ಯಕತೆ. ಓಕೆ, ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಏರೋಬಿಕ್ ಪದ್ಧತಿಯಲ್ಲಿ ಭೂಮಿ ಸಮತಟ್ಟವಾಗಿದ್ದರೆ ತುಂಬ ಒಳ್ಳೆಯದು, ನೀರಿನ ಉಳಿತಾಯ ಜಾಸ್ತಿ ಆಗುತ್ತದೆ. ಇನ್ನು ಈ ಏರೋಬಿಕ್ ಪದ್ಧತಿಯಲ್ಲಿ ನಾವು ಏನು ಭತ್ತದ ಬೇಸಾಯ ಮಾಡ್ತೀವಿ, ಇದರಲ್ಲಿ ಬಿತ್ತನೆ ವಿಧಾನವನ್ನು ಹೇಗೆ ಅನುಸರಿಸಬೇಕಾಗತ್ತೆ? ಓಕೆ, ಬೇರೆ ಭತ್ತದ ಪದ್ಧತಿಗಿಂತ ಈ ಪದ್ಧತಿ ತುಂಬ ವ್ಯತ್ಯಾಸವಾಗಿರುತ್ತದೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸಮತಟ್ಟಾದ ಭೂಮಿಯಲ್ಲಿ ನಾವು ಬೀಜವನ್ನು ನೇರ ಬಿತ್ತನೆ ಮಾಡಬೇಕಾಗುತ್ತದೆ. ಈ ಪದ್ಧತಿಯಲ್ಲಿ ಕೂರಿಗೆಯಿಂದ 25 cm ಅಂತರದಲ್ಲಿ ಸಾಲುಗಳನ್ನು ಮಾಡಿ ಪ್ರತಿ ಸಾಲಿನಲ್ಲೂ 25 cm ಅಂತರದಲ್ಲಿ 2 ಬೀಜಗಳನ್ನು 5 cm ಆಳವಿಲ್ಲದಂತೆ ಊರಬೇಕು. ಆನಂತರ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಿದರೆ ಬಿತ್ತನೆ ಮಾಡಿದ ನಂತರ ನೀರು ಹಾಯಿಸಬೇಕು. ಪುನಃ 3ನೇ ದಿನಕ್ಕೆ ನೀರು ಹಾಯಿಸುವುದು ಅವಶ್ಯಕ. ಇಲ್ಲದಿದ್ದರೆ ಬೀಜ ಮೊಳಕೆಯೊಡೆದು ಮಣ್ಣಿನಿಂದ ಹೊರಗೆ ಬರುವುದು ಕುಂಠಿತವಾಗುತ್ತದೆ. ಅಂದರೆ ಸಾಲಿನಿಂದ ಸಾಲಿಗೆ 25 cm, ಸಾಲಿನಲ್ಲೂ ಕೂಡ ಸಸಿಯಿಂದ ಸಸಿಗೆ 25 cm ಇರಬೇಕಾಗುತ್ತೆ. ಓಕೆ, ಇನ್ನು ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಕಳೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ಓಕೆ, ನಾವು ವಾಡಿಕೆ ಪದ್ಧತಿ ಭತ್ತದ ಬೇಸಾಯದಲ್ಲಿ ನೀರು ನಿಲ್ಲಿಸೋದ್ರಿಂದ ಕಳೆಗಳ ಬಾಧೆ ತುಂಬ ಕಡಿಮೆ ಇರುತ್ತೆ. ಆದರೆ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಕಳೆಗಳ ಬಾಧೆ ತುಂಬ ಜಾಸ್ತಿಯಾಗಿರುತ್ತದೆ. ಆದ್ದರಿಂದ ನಾವು ಈ ಪದ್ಧತಿಯಲ್ಲಿ ಕಳೆನಾಶಕಗಳನ್ನು ಅವಶ್ಯಕವಾಗಿ ಉಪಯೋಗಿಸಲೇಬೇಕಾಗುತ್ತದೆ. ಕಳೆನಾಶಕಕ್ಕೆ ಬಂದರೆ ಹೆಕ್ಟರ್ಗೆ 10% ಪೈರೋಸಲ್ಫ್ಯೂರಾನ್ ಇಥೈಲ್ 250 g ಪುಡಿ ಅಥವಾ ಆಕ್ಸಿಫ್ಲೋರೋಫೇನ್ 400 ml ಅನ್ನು 750 l ನೀರಿನಲ್ಲಿ ಕರಗಿಸಿ ಮಣ್ಣಿನ ಮೇಲೆಲ್ಲ ಹೆಕ್ಟರ್ಗೆ 10% ಪೈರೋಸಲ್ಫ್ಯೂರಾನ್ ಇಥೈಲ್ 250 g ಪುಡಿ ಅಥವಾ ಆಕ್ಸಿಫ್ಲೋರೋಫೇನ್ 400 ml ಅನ್ನು 750 l ನೀರಿನಲ್ಲಿ ಕರಗಿಸಿ ಮಣ್ಣಿನ ಮೇಲೆಲ್ಲ ಸಿಂಪರಿಸಬೇಕು. ಇದರಿಂದ ನಾವು ಕಳೆಗಳನ್ನು ಹತೋಟಿ ಮಾಡಬಹುದು. ಅದೇ ರೀತಿ ಕುಂಟೆ ಹಾಯಿಸೋದ್ರಿಂದ 20-25 ದಿನದ ನಂತರ 15 ದಿನಕ್ಕೊಂದ್ಸಲ ಒಂದು 3 ಸಲ ಕುಂಟೆ ಹಾಯಿಸೋದ್ರಿಂದ ಸಾಲುಗಳ ಮಧ್ಯೆ ಬರುವ ಕಳೆಗಳನ್ನು ಸಹ ನಿಯಂತ್ರಿಸಬಹುದು. ಇನ್ನು ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ ನಾನು ಈಗ ಪೋಷಕಾಂಶಗಳ ಶಿಫಾರಸನ್ನು ಹೇಳಿದೆ. ಆ ಪೋಷಕಾಂಶಗಳಲ್ಲಿ ಬಿತ್ತನೆ ಸಮಯದಲ್ಲಿ ನಾವು ಏನು ಶಿಫಾರಸು ಮಾಡಿರ್ತೇವೋ ಅದರ 50% ಸಾರಜನಕ ಮತ್ತು ಪೊಟ್ಯಾಷ್, ಅದೇ ರೀತಿ ಪೂರ್ತಿ ಅಂದರೆ 100% ರಂಜಕ ಪೋಷಕಾಂಶಗಳನ್ನು ಸಾಲಿನಲ್ಲಿ ಹಾಕಬೇಕಾಗುತ್ತದೆ. ಉಳಿದ 25% ಸಾರಜನಕವನ್ನು ಹಾಗೂ 50% ಪೊಟ್ಯಾಷನ್ನು ಬಿತ್ತಿದ 30 ದಿನಗಳ ನಂತರ ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನುಳಿದ 25% ಸಾರಜನಕವನ್ನು ಮುಂದಿನ 30 ದಿನಗಳ ಅಂತರದಲ್ಲಿ ಮೇಲುಗೊಬ್ಬರವಾಗಿ ಕೊಡಬೇಕಾಗುತ್ತದೆ. ಉಳಿದ 25%

ಈ ಭತ್ತದ ಬೇಸಾಯ ಆಗಬಹುದು, ಅಥವಾ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯ ಆಗ್ಬೋದು, ಅಥವಾ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಆಗಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಯದೇವ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9964583868. ಮೊಬೈಲ್ ಸಂಖ್ಯೆಯನ್ನು ಇನ್ನೊಮ್ಮೆ ಕೇಳಿ: 9964583868. ಈ ಒಂದು ಸಂಖ್ಯೆಯಲ್ಲಿ ಸಿಗ್ತಾರೆ, ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ತೀರ. ಓಕೆ, ತುಂಬ ಸಂತೋಷ ಡಾಕ್ಟರ್ ಜಯದೇವ್ ಅವರೇ. ತಾವು ಇದುವರೆಗೂ ಈ ಶ್ರೀ ಪದ್ಧತಿ ಮತ್ತು ಏರೋಬಿಕ್ ಪದ್ಧತಿ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಟೊಮ್ಯಾಟೊ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಮುಖ್ಯವಾದಂಥ ಜನಪ್ರಿಯ ತರಕಾರಿ ಬೆಳೆ. ಟೊಮ್ಯಾಟೊ ಎ, ಬಿ ಮತ್ತು ಸಿ ಅನ್ನಾಂಗಗಳನ್ನು ಒದಗಿಸುತ್ತೆ. ಎಲ್ಲ ವಿಧವಾದ ಮಣ್ಣಲ್ಲಿ ಟೊಮ್ಯಾಟೊವನ್ನು ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಮರಳು ಮಿಶ್ರಿತ ಗೋಡು ಮಣ್ಣುಗಳು ಈ ಟೊಮ್ಯಾಟೊ ಬೆಳೆಗೆ ಬಹಳ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವಂಥ ಪ್ರದೇಶ, ಜೊತೆಗೆ ಈ ಆಮ್ಲಯುಕ್ತ ಮಣ್ಣಿನ ಪ್ರದೇಶಗಳು ಟೊಮ್ಯಾಟೊ ಬೆಳೆಗೆ ಯೋಗ್ಯ ಅಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ರಸಸಾರ 6-7 ಇರಬೇಕಾಗತ್ತೆ. ಸೊರಗು ರೋಗ ಪೀಡಿತ ಮಣ್ಣು ಈ ಟೊಮ್ಯಾಟೊ ಬೆಳೆಗೆ ಸೂಕ್ತ ಅಲ್ಲ. ವರ್ಷದ 3 ಕಾಲದಲ್ಲೂ ಕೂಡ ಈ ಟೊಮ್ಯಾಟೊವನ್ನು ನಾವು ಬೆಳಕಬಹುದು. ಅಂದರೆ ಜೂನ್ ಜುಲೈ ತಿಂಗಳು, ಅಕ್ಟೋಬರ್ ನವೆಂಬರ್ ತಿಂಗಳು ಮತ್ತು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಟೊಮ್ಯಾಟೊ ಬೆಳೆಯನ್ನು ನಾವು ಪ್ರಾರಂಭ ಮಾಡಬಹುದು. ಟೊಮ್ಯಾಟೊ ಬೇಸಾಯಕ್ಕೆ ಹಲವಾರು ಸಂಕರಣ ತಳಿಗಳು ಲಭ್ಯವಿದ್ದಾವೆ. ಅದರಲ್ಲಿ ಅರ್ಕ ಅನನ್ಯ ಮುಖ್ಯವಾದಂಥದ್ದು. ಇದು ಹೆಚ್ಚು ಇಳುವರಿ ಕೊಡುವಂಥ ಸಂಕರಣ ತಳಿ. ಎಲೆ ಮುದ್ರುಡು ರೋಗ ಮತ್ತು ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿಯನ್ನು ಇದು ಪಡ್ಕೊಂಡಿದೆ. ಇದರ ಹಣ್ಣುಗಳು ಗುಂಡಾಗಿದ್ದು ಗಟ್ಟಿಯಾಗಿರ್ತವೆ. ಕಾಯಿಗಳು ಹಣ್ಣಾದಾಗ ಕಡು ಕೆಂಪು ಬಣ್ಣಕ್ಕೆ ತಿರುಗ್ತವೆ. 140 ದಿನದಲ್ಲಿ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ, ಸುಮಾರು 65-70 ಟನ್ನಷ್ಟು ಇಳುವರಿಯನ್ನು ಇದು ಕೊಡುತ್ತೆ. ಅರ್ಕ ರಕ್ಷಕ್ ಅಂತ ಮತ್ತೊಂದು ತಳಿ ಇದೆ. ಇದು ಮುಖ್ಯವಾಗಿ 3 ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಎಲೆ ಮುರುಟು ನಂಜು ರೋಗ, ದುಂಡಾಣು ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗದ ವಿರುದ್ಧ ಇದು ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಮಧ್ಯಮ ಬೆಳವಣಿಗೆಯ ಈ ತಳಿ ದಟ್ಟ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರುತ್ತೆ. ಸೂರ್ಯನ ಕಿರಣಗಳಿಂದ ಕಾಯಿಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ನಾಟಿ ಮಾಡಿದ 65-70 ದಿನಗಳ ನಂತರ ಮೊದಲನೇ ಕಟಾವನ್ನು ನಾವು ಪಡ್ಕೋಬಹುದು. ಹಣ್ಣುಗಳು ಚೌಕಾಕಾರದಲ್ಲಿ ಗಟ್ಟಿಯಾಗಿದ್ದು ಬಹಳ ದಿನದವರೆಗೆ ಸಾಮಾನ್ಯ ವಾತಾವರಣದಲ್ಲಿ ಕೆಡದಂತೆ ಇಡಬಹುದು. ಮುಖ್ಯವಾಗಿ ಕಟಾವು ಮಾಡಿದ 20-25 ದಿನದವರೆಗೂ ಕೂಡ ಇದನ್ನು ಕೆಡದಂತೆ ಇಟ್ಕೋಬಹುದು. ಮುಖ್ಯವಾಗಿ ಈ ಅರ್ಕ ರಕ್ಷಕ ತಳಿ ಸಂಸ್ಕರಣೆಗೆ ಮತ್ತು ತಾಜಾ ಮಾರುಕಟ್ಟೆಗೆ ಸೂಕ್ತ ಆಗಿದ್ದು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಬೆಳಕಬಹುದು. ಇದು ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ, 75-80 ಟನ್ನಷ್ಟು ಇಳುವರಿಯನ್ನು 140-145 ದಿನದಲ್ಲಿ ಕೊಡುತ್ತೆ. ಅರ್ಕ ಸಾಮ್ರಾಟ್ ಎನ್ನುವಂಥದ್ದು ಮತ್ತೊಂದು ಸಂಕರಣ ತಳಿ. ಇದು ಎಲೆ ಮುರುಟು ನಂಜು ರೋಗ, ದುಂಡಾಣು ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗದ ವಿರುದ್ಧ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿದೆ. ಮಧ್ಯಮ ಬೆಳವಣಿಗೆಯ ಈ ಅರ್ಕ ಸಾಮ್ರಾಟ್ ತಳಿ ದಟ್ಟ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರುತ್ತೆ. ಸೂರ್ಯನ ಕಿರಣಗಳಿಂದ ಕಾಯಿಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ನಾಟಿ ಮಾಡಿದ 65-70 ದಿನಗಳ ನಂತರ ಮೊದಲನೇ ಕಟಾವನ್ನು ಪಡ್ಕೋಬಹುದು. ಹಣ್ಣುಗಳು ಗುಂಡಾಗಿದ್ದು ಪ್ರತಿ ಹಣ್ಣಿನ ತೂಕ ಸರಾಸರಿ 90-100 ಗ್ರಾಂನಷ್ಟು ಇರುತ್ತೆ. ಹಣ್ಣುಗಳು ದಟ್ಟ ಕೆಂಪು ಬಣ್ಣವನ್ನು ಹೊಂದಿರ್ತವೆ, ಗಟ್ಟಿಯಾಗಿರ್ತವೆ. ಬಹಳ ದಿನೇ ಕಟಾವನ್ನು ಪಡ್ಕೋಬಹುದು. ಹಣ್ಣುಗಳು ಗುಂಡಾಗಿದ್ದು ಪ್ರತಿ ಹಣ್ಣಿನ ತೂಕ ಸರಾಸರಿ 90-100 ಗ್ರಾಂನಷ್ಟು ಇರುತ್ತೆ. ಹಣ್ಣುಗಳು ದಟ್ಟ ಕೆಂಪು ಬಣ್ಣವನ್ನು ಹೊಂದಿರ್ತವೆ, ಗಟ್ಟಿಯಾಗಿರ್ತವೆ. ಬಹಳ ದಿನದವರೆಗೆ ಸಾಮಾನ್ಯ ವಾತಾವರಣದಲ್ಲಿ ಇದನ್ನು ಕೆಡದಂತೆ ಇಡಬಹುದು. ಕಟಾವು ಮಾಡಿದ 20-25 ದಿನದವರೆಗೆ ಈ ಹಣ್ಣುಗಳನ್ನು ನಾವು ಕೆಡದಂತೆ ಇಡಬಹುದು. ಈ ಅರ್ಕ ಸಾಮ್ರಾಟ್ ತಳಿ ತಾಜಾ ಮಾರುಕಟ್ಟೆಗೆ ಸೂಕ್ತ ಆಗಿರುತ್ತೆ. ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ಬೆಳಕಬಹುದು. ನಾವು ಪ್ರತಿ ಹೆಕ್ಟೇರ್ಗೆ 80-85 ಟನ್ನಷ್ಟು ಇಳುವರಿಯನ್ನು ಸುಮಾರು 140-150 ದಿವಸದಲ್ಲಿ ಪಡ್ಕೋಬಹುದು. ಇನ್ನು ಬೇಸಾಯಕ್ಕೆ ಬಂದರೆ ನಮಗೆ ಈ ಸಂಕರಣ ತಳಿಗಳಿಗಾದರೆ 75-100 ಗ್ರಾಂನಷ್ಟು ಬಿತ್ತನೆ ಬೀಜ ಬೇಕಾಗತ್ತೆ. 38 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ 250 ಕಿಲೋಗ್ರಾಂನಷ್ಟು ಸಾರಜನಕ, 250 ಕಿಲೋಗ್ರಾಂನಷ್ಟು ರಂಜಕ ಮತ್ತು 250 ಕಿಲೋಗ್ರಾಂನಷ್ಟು ಪೊಟಾಷನ್ನು ನಾವು ಪ್ರತಿ ಹೆಕ್ಟೇರ್ಗೆ ಕೊಡಬೇಕಾಗತ್ತೆ. ಇದು ಮುಖ್ಯವಾಗಿ ನೀರಾವರಿ ಬೆಳೆಗೆ. ಇನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವಂಥ ಸಸಿಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ 7.5 meters ಉದ್ದ, 1.2 meters ಅಗಲ ಮತ್ತು 10 centimeters ಎತ್ತರದ 10 ಮಡಿಗಳನ್ನು ತಯಾರಿಸ್ಕೋಬೇಕು. ಈ ಮಡಿಗಳಿಗೆ 15-20 kilograms ಕೊಟ್ಟಿಗೆ ಗೊಬ್ಬರ, ಅಂದರೆ 3-4 buttis ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗತ್ತೆ. 1/2 kilograms 15-15-15 ಸಂಯುಕ್ತ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಮಡಿಗೂ ಕೊಟ್ಟು ಚೆನ್ನಾಗಿ ಮಣ್ಣಲ್ಲಿ ಬೆರೆಸಬೇಕಾಗತ್ತೆ. ಬಿತ್ತೋದಕ್ಕಿಂತ ಮೊದಲು ಬೀಜವನ್ನು ಟ್ರೈಕೊಡಾರ್ಮಾ ಸಪ್ಟಿಲಿಸ್ 1 kilogram ಬೀಜಕ್ಕೆ 50 grams ಪ್ರಮಾಣದಲ್ಲಿ ಅಥವಾ 1.25 grams ಥೈರಾಮ್ನಿಂದ ಉಪಚರಿಸಬೇಕಾಗತ್ತೆ. 7.5 centimeters ಅಂತರದ ಸಾಲಿನಲ್ಲಿ ಬಿತ್ತನೆ ಮಾಡ್ಕೋಬೇಕು ಅಥವಾ ಮಡಿನಲ್ಲಿ ಬೀಜಗಳನ್ನು ತೆಳುವಾಗಿ ಹರಡಿ ಮಣ್ಣಿಂದ ಮುಚ್ಚಬೇಕಾಗತ್ತೆ. ಪ್ರತಿದಿನ ಸಾಯಂಕಾಲ ನೀರನ್ನು ಒದಗಿಸಬೇಕು. 1 ವಾರದಲ್ಲಿ ಮೊಳಕೆ ಒಡೆದು 3-4 ವಾರದಲ್ಲಿ 13-16 centimeters ಎತ್ತರ ಬೆಳೆದು ನಾಟಿಗೆ ಸಸಿಗಳು ಸಿದ್ಧವಾಗ್ತವೆ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಮೂಡಿಬಂತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ ಆಗಿದೆ 6:20. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳನ್ನು ಗಮನಿಸಿ ಇನ್ನು ಮುಂದೆ 6:30 ರಸವಾರ್ತೆಯನ್ನ ಕೇಳುತ್ತೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಕಾರ್ಯಕ್ರಮ ಪ್ರಸಾರವಾಗುವುದು. 7:45 ವೈಜ್ಞಾನಿಕ ಮನೋಭಾವ ಮತ್ತು ನಿಯಮ ನಿರೂಪಣೆ, ಈ ವಿಷಯವಾಗಿ ಮಾತನಾಡುವವರು ಪ್ರೊಫೆಸರ್ ವಿ ನರಹರಿ, ಹಾಸನ ಕೇಂದ್ರದ ಕೊಡುಗೆ. ಈ ರಾತ್ರಿ 9:05 ಕ್ಷಿತಿಜ, ಲಿಟ್ರರಿ ಗುರು, ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಇಂದಿನ ಅತಿಥಿ ಡಾ ಎಲ್ ಹನುಮಂತಯ್ಯ, ಹೆಸರಾಂತ ಕವಿಗಳು ಮತ್ತು ನಾಟಕಕಾರರು. 10:05 ಪ್ರಸಾರವಾಗಲಿದೆ ಕಥಾ ನಾಟಕ ಹೋಗಿಯೇ ಬಿಟ್ಟ. ಮೂಲ ಕಥೆ ಕೊಡಗಿನ ಗೌರಮ್ಮ, ಬಾನುಲಿ ರೂಪ ಎಚ್ಎಸ್ ಪಾರ್ವತಿ, ನಿರ್ದೇಶನ ಎಚ್ಎಸ್ ಸರಸ್ವತಿ. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:05 ಶಂಕರ್ ದೇವನೂರು ಅವರಿಂದ ಚಿಂತನ ಕೇಳುತ್ತೀರಿ, ಮೈಸೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು ಡಾ ಕೆ ಜಯಲಕ್ಷ್ಮಿ ಅವರಿಂದ. 6:50 ರೈತರಿಗೆ ಸಲಹೆಗಳು. 7:15 ಭಾವಗೀತೆ. 7:45 ನಿತ್ಯ ವಿಜ್ಞಾನ, ಭಾಗವಹಿಸುತ್ತಾರೆ ಡಾ ನ ಸೋಮೇಶ್ವರ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು